ಬೃಂದಾವನದಿ ಸೋಕಿ ತನ್ನ ಮೈಯಳು ತಾಕಿ ಬೃಂದಾವನದಿ ಸೋಕಿ ತನ್ನ ಮೈಯಳು ತಾಕಿ ಬಂಡೆದ್ದು ಹೋಗುವುದು ಭಯವ್ಯಾಕೋ ಮಂಡಲ್ಲನ್ನಾಡಿಗೆ ಪಿಂಡಾದ ಗೂಡಿಗೆ ಮಂಡಲ್ಲನ್ನಾಡಿಗೆ ಪಿಂಡಾದ ಗೂಡಿಗೆ ಚಂಡೀತನದಿ ಚರಿಸ್ಯಾಡುವುದ್ಯಾಕೋ ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರುವ ಬಿಗನ ಸಾವು ನೋವಿಗೆ ಸಾರುವ ಬಿಗನ ಮಾತಿನ ಹಂಗೋ ಎನಗ್ಯಾಕೋ ಮಾತಿನ ಹಂಗೋ ಎನಗ್ಯಾಕೋ ತಂದೆ ಗೋವಿಂದ ಗುರುವಿನ ಸೇವಕಾ